ಎರಡಕ್ಕೂ ಕೂಡ ಬಳಕೆ ಮಾಡ್ಕೋಬೋದು. ಮುಂಗಾರು ಅಥವಾ ಹಿಂಗಾರು ಯಾವಾಗ ಬೇಕಾದ್ರೂ ಹಾಕ್ಬೋದು ಸರ್. ಕಾಳಿಗಾದ್ರೆ ಮಾತ್ರ ಹಿಂಗಾರಲ್ಲಿ ಹಾಕ್ಬೇಕಾಗುತ್ತೆ. ಸುಮಾರು 90-100 ದಿನದಲ್ಲಿ ಕಟಾವ್ ಆಗುತ್ತೆ ಕಾಳಿಗಾದ್ರೆ. ಸೊಪ್ಪಗಾದ್ರೆ ನಿಮಗೆ 25-30 ದಿನ. ಚಳಿಗಾಲದಲ್ಲಾದ್ರೆ ಸ್ವಲ್ಪ ನಿಧಾನ ಆಗುತ್ತೆ ಬೆಳವಣಿಗೆ. ಸೊ ಮುಂಗಾರು ಅಥವಾ ಬೇಸಿಗೆನಲ್ಲಿ ತ್ವರಿತವಾಗಿ ಬೆಳೆಯುತ್ತೆ ಸರ್. ಇದೊಂದು ಪ್ರಮುಖವಾದಂಥ ತಳಿ, ಎರಡಕ್ಕೂ ಆಗುತ್ತೆ. ಇನ್ನು ನಮ್ಮ ಬೆಂಗಳೂರಿನಲ್ಲೇ ಇರತಕ್ಕಂಥ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ, ಕೇಳಿದೀವಿ ನಾವೆಲ್ಲ, ಹೆಸರುಘಟ್ಟದಲ್ಲಿ ಇದೆ. ಅವರು ಕೂಡ ಒಂದು ತಳಿಯನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ. ಅರ್ಕ ಇಶಾ ಅಂತ ಕರಿತೀವಿ ಸರ್. ಅದು ವಿಶೇಷವಾಗಿ ಸೊಪ್ಪಿಗೆ ಅಂತಲೇ ಮಾಡಿರೋದು. ಅದು ಅದರದ್ದು ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನೀವು ಹಲವಾರು ಬಾರಿ ಕಟ್ ಮಾಡ್ಬೋದು. ಕಟ್ ಮಾಡ್ದಂಗೆ ಅದು ಸೊಪ್ಪು ಬೆಳೀತಾ ಇರುತ್ತೆ. ನಾವು ಮಲ್ಟಿ ಕಟ್ ಅಥವಾ ಮಲ್ಟಿ ಹಾರ್ವೆಸ್ಟ್ ಅಂತ ಕರಿತೀವಿ. ಆದರೆ ಸೂಕ್ಷ್ಮ ಏನು ಅಂದರೆ, ಇಲ್ಲಿ ನೀವು ಮಾರ್ಕೆಟಲ್ಲಿರೋ ಯಾವುದೇ ಕೊತ್ತಂಬರಿ ಸೊಪ್ಪು ನೋಡಿದ್ರು ಬೇರಿನ ಸಮೇತ ಇರುತ್ತೆ. ಬೇರ್ ಸಮೇತ ಇದ್ದಾಗ ನಿಮಗೆ ಅದರ ತಾಳಿಕೆ ಜಾಸ್ತಿ, ಶೆಲ್ಫ್ ಲೈಫ್ ಅಂತ ಕರಿತೀವಿ. ಆದರೆ ಇದು ಅರ್ಕ ಇಶಾ ಏನಿದೆ, ಈ ಮನೆಗಳಲ್ಲಿ ಬಳಸೋರು ಅಥವಾ ದೊಡ್ಡ ದೊಡ್ಡ ಯಾವಾಗಲೂ ಕ್ಯಾಟರಿಂಗು ಅವರು ಅಂಥವರಿಗೆ ಇದು ಭಾಳ ಸೂಕ್ತ. ಯಾಕೆಂದ್ರೆ ನೀವು ಮಲ್ಟಿ ಕಟ್ ಮಾಡಿದ್ರೆ ನಿಮಗೆ ಬೇರ್ ಬರೋದಿಲ್ಲ. ಸೊ ಹಂಗಾಗಿ ನೀವು ಸೊಪ್ಪು ಬೇಗ ಬಾಡುತ್ತೆ, ಇಲ್ಲ ನೀವು ರೆಫ್ರಿಜರೇಟೆಡ್ ಕಂಡೀಷನ್ ಎಲ್ಲ ಇಡಬೇಕಾಗುತ್ತೆ. ಆದರೆ ಅದು ಇಳುವರಿ ಆಯಿತು, ಸೊಪ್ಪಿನ ಗುಣಮಟ್ಟ ಆಯಿತು, ಎಲ್ಲ ಚೆನ್ನಾಗಿದೆ. ಅದು ಅರ್ಕ ಇಶಾ ಅಂತ. ಬಹುತೇಕವಾಗಿ ಈ ಟೆರೇಸ್ ಗಾರ್ಡನಿಂಗ್ ಅರ್ಬನ್ ನಾವು ಸಿಟಿಗಳಲ್ಲೆಲ್ಲ ನೋಡಿದೀವಿ, ಮೇಲ್ಚಾವಣಿ. ಅಲ್ಲಿ ಇನ್ನೂ ಒಂದು ಇಲ್ಲಿನ ನಗರ ಪ್ರದೇಶದ ಬಳಕೆದಾರರಿಗೆ ಒಂದು ಸಣ್ಣ ಸಲಹೆ ಅಂದ್ರೆ, ತರಕಾರಿ ಸಸಿ ಮಾಡೋ ಟ್ರೇಗಳು ನೋಡಿರ್ತೀವಿ ನಾವು, ಪ್ಲಾಸ್ಟಿಕ್ ಟ್ರೇ, ಕೋಕೋಪೀಟ್ ತುಂಬಿ ಸಸಿ ಮಾಡ್ತಾರೆ. ಅವ್ರ ಟ್ರೇಗಳಲ್ಲೇ ಈ ಕೊತ್ತಂಬರಿ ಸೊಪ್ಪನ್ನು ಕೂಡ ಒಂದೊಂದು ಇದಕ್ಕೆ ಆ ಟ್ರೇಗಳಲ್ಲೇ ಬಿತ್ಕೊಂಡು, ಒಂದು 15 ಬೀಜನ ಇವತ್ತು ಬಿತ್ತೋದು, ಇನ್ನೊಂದು 15 ಬೀಜನ ಒಂದು ವಾರ ಬಿಟ್ಟು ಬಿತ್ತೋದು, ಹಿಂಗೆ ಸ್ಟ್ಯಾಗರ್ ಮಾಡ್ಕೊಂಡ್ರೆ ಅಂತ ಹಂತವಾಗಿ ಬಿತ್ತಿದ್ರೆ ಅವ್ರಿಗೆ ಸುಮಾರು 2 ತಿಂಗಳ ಕಾಲ ಸೊಪ್ಪು. ಅದು ಮಲ್ಟಿ ಕಟ್ ತಗೊಂಡ್ರೆ ಅಲ್ಲೇ ಕಟ್ ಮಾಡಿದ್ರೆ ಮತ್ತೆ ಚಿಗಿರುತ್ತೆ. ಸುಮಾರು 2-3 ತಿಂಗಳ ಕಾಲ ಸೊಪ್ಪು ಬರುತ್ತೆ. ಇದೊಂದನ್ನ ಅವರು ಅನುಸರಿಸಬಹುದು ಅಂತ ಒಂದಿದು ಸರ್. ಇದು ಸುಮಾರು ಅರ್ಕ ಇಶಾ ಒಂದು ಹೆಕ್ಟೇರ್ ತಗೊಂಡ್ರೆ ನಿಮಗೆ 12-13 ಟನ್ ಅಷ್ಟು ಸೊಪ್ಪು ಇಳುವರಿ ಬರುತ್ತೆ. ಉತ್ಕೃಷ್ಟವಾದಂತ ಒಂದು ಇಳುವರಿ ಬರುತ್ತೆ ಸರ್. ಇನ್ನು ಅದಲ್ದೇನೆ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಬಾಗಲಕೋಟೆ, ನಮ್ದು ಹಾವೇರಿನಲ್ಲಿ ಈ ಬೀಜ ಮಸಾಲೆ ಬೆಳೆಗಳ ಮೇಲೆ ಸಂಶೋಧನೆ ನಡೀತಾ ಇದೆ. ಸೊ ಅಲ್ಲಿಂದ ಕೂಡ ಒಂದು ತಳಿಯನ್ನ ನಾವು ಈಗಾಗಲೇ ಬಿಡುಗಡೆ ಮಾಡಿದೀವಿ, DCC-46 ಅಂತ ಸರ್. ತುಂಬಾ ಚೆನ್ನಾಗಿದೆ ಅದು. ನಾವು ಲೋಕಲ್ ಕಲೆಕ್ಷನ್ ನ ಸೆಲೆಕ್ಟ್ ಮಾಡಿ ಅದನ್ನ ಇಂಪ್ರೂವ್ ಮಾಡಿ ಬಿಡುಗಡೆ ಮಾಡಿರ್ತಕ್ಕಂಥ ತಳಿ. ಅದು ಹಿಂಗಾರಿಗೆ ಬಹಳ ಸೂಕ್ತ. ಬಟ್ ಸೊಪ್ಪಿಗೆ ನೀವು ಯಾವಾಗ ಬೇಕಾದ್ರೂ ಬೆಳಿಬಹುದು. ತುಂಬಾ ಒಳ್ಳೆ ಸುವಾಸನೆ, ಒಂದು ಹೆಕ್ಟೇರ್ಗೆ ಸುಮಾರು 8-10 ಕ್ವಿಂಟಲ್ ಬೀಜದ ಇಳುವರಿ ನಿರೀಕ್ಷೆ ಮಾಡಬಹುದು. 100 ದಿನದ ಒಳಗಡೆ ಬರುತ್ತೆ ನಿಮ್ಗೆ. ಸೊ ಇವು ಪ್ರಮುಖವಾದಂತಹ ತಳಿಗಳು ನಮ್ಮ ರೈತರು ಬೆಳೆಯೋದಾದ್ರೆ. ಈಗ ಸೊಪ್ಪಿಗೆ ಬೆಳೆಯೋರಾದ್ರೆ ಅರ್ಕ ಇಶಾ ಬೆಳಿಬಹುದು. ಇದುವರೆಗೂ ಹೇಳಿರ್ತಕ್ಕಂಥ ಯಾವುದೇ 3 ತಳಿಗಳನ್ನು ಬೆಳಿಬಹುದು. ಬಟ್ ಈ ಅರ್ಕ ಇಶಾನ ಕಾಳಿಗಾಗಿ ಬೆಳೆಯೋದು ಅಷ್ಟು ಸೂಕ್ತ ಅಲ್ಲ. ಇನ್ನು ಮುಖ್ಯವಾಗಿ ಈ ಒಂದು ಕೊತ್ತಂಬರಿ ಬೇಸಾಯ ಮಾಡಬೇಕು ಅಂದ್ರೆ ಈ ಬಿತ್ತನೆ ಬೀಜ ಮತ್ತೆ ಬೇರೆ ಒಂದು ಕೃಷಿ ಪರಿಕರಗಳು ಎಷ್ಟೆಷ್ಟು ಬೇಕಾಗುತ್ತೆ? ಸಾಮಾನ್ಯವಾಗಿ ಕೊತ್ತಂಬರಿ ನಮಗೆ ಒಂದು ಎಕರೆಗೆ ಒಂದು 4 ಕೆಜಿ ಬಿತ್ತನೆ ಆದ್ರೆ ಸಾಕಾಗುತ್ತೆ ಸರ್. ಒಂದು ಹೆಕ್ಟೇರ್ಗೆ ಹೇಳೋದಾದ್ರೆ ನಾವು 10-12 ಕೆಜಿ ಬೇಕು ಅಂತ ಹೇಳ್ತೀವಿ. ಅದರಲ್ಲಿ 2 ಪದ್ಧತಿ ಇದೆ. ಕೆಲವರು ಎರಚ್ತಾರೆ, ಬ್ರಾಡ್ಕಾಸ್ಟಿಂಗ್ ಅಂತ ಕರಿತೀವಿ. ಇನ್ ಕೆಲವರು ಸಾಲ್ ಬಿತ್ತನೆ ಮಾಡ್ತಾರೆ ಸರ್. ನೀವು ಎರಚಕ್ಕಾದ್ರೆ ಬಿತ್ತನೆ ಜಾಸ್ತಿ ಬೇಕಾಗುತ್ತೆ. ಇನ್ನು ಸಾಲ್ ಬಿತ್ತನೆ ಮಾಡೋದಾದ್ರೆ ಬಿತ್ತನೆನಲ್ಲೂ ಕೂಡ ಉಳಿತಾಯ ಮಾಡ್ಬೋದು. ನಿಮಗೆ ಈ ಎಡೆ ಕುಂಟೆ ಹೊಡೆಯೋದಕ್ಕೆ, ಕಳೆ ನಿರ್ವಹಣೆಗೆ, ಬೆಳೆ ನಿರ್ವಹಣೆಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಇದಕ್ಕೆ ಈಗ ನೋಡಿ ಸರ್, ಇದು ಪ್ರಮುಖವಾಗಿ ನಾವು ಸೊಪ್ಪಿಗಾಗಿ ಬೆಳೆದಾಗ ಅಂತ ನಮಗೆ ಪೋಷಕಾಂಶಗಳ ಅವಶ್ಯಕತೆ ಇರೋದಿಲ್ಲ. ಸಾರಜನಕ ಒಂದನ್ನ ನಾವು ಅದನ್ನು ಏನು ನಾನು ಆದಷ್ಟು ಸೊಪ್ಪಿನ ಬೆಳೆಗಳಿಗೆ ಎಲ್ಲ ಸಾವಯವ ರೀತಿನಲ್ಲೇ ಮಾಡಿ ಅಂತ ನಾವು ಒಂದು ಶಿಫಾರಸು ಮಾಡ್ತಾ ಇರ್ತೀವಿ. ಯಾಕೆಂದ್ರೆ ಕಡಿಮೆ ಅವಧಿ ಬೆಳೆ, 1 ತಿಂಗಳೊಳಗಡೆ ಮುಗಿದೋಗುತ್ತೆ. ನೀವು ಕೊಟ್ಟಿಗೆ ಗೊಬ್ಬರ, ಈ ಬಯೋಫರ್ಟಿಲೈಸರ್, ಜೈವಿಕ ಜೀವಾಣು ಗೊಬ್ಬರಗಳು, ಆಮೇಲೆ ಎರೆ ಗೊಬ್ಬರ, ಈ ಎಣ್ಣೆ ಹಿಂಡಿಗಳು, ಇಂಥವನ್ನ ಹಾಕೊಂಡ್ರೆ ನಿಮಗೆ ಕೀಟ ರೋಗಗಳು ಬರೋದಿಲ್ಲ. ಅದಕ್ಕೆ ನೀವು ಮತ್ತೆ ಮೇಲ್ಗೊಬ್ಬರವಾಗಿ ಬೇರೆ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಕೂಡ ಅವಶ್ಯಕತೆ ಇಲ್ಲ. ಬಟ್ ನೀವು ಕಾಳಿಗೆ ಅಂತ ಬೆಳೆದ್ರೆ ಹಿಂಗಾರಲ್ಲಿ, ಆಗ ನಾವು ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ ಸರ್. ಸುಮಾರು ಏನಾಗಿದೆ ಅಂದ್ರೆ ಈಗೆಲ್ಲ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಮಾಡಿಸಿದ್ದಾರೆ. ಬಟ್ ರೈತರುಗಳು ಈ ಬೆಳೆಯ ಪೋಷಕಾಂಶ ನಿರ್ವಹಣೆಯನ್ನ ಕಡ್ಡಾಯವಾಗಿ ಅವರ ಮಣ್ಣಿನ ಫಲವತ್ತತೆ ಮತ್ತೆ ನಿರೀಕ್ಷಿತ ಇಳುವರಿ ಇದೆರಡನ್ನೂ ಗಣನೆಗೆ ತಗೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೇಕು. ಸುಮ್ಮನೆ ನಾವು ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಅದನ್ನೇ ನೋಡಿಕೊಂಡು ಅಷ್ಟೇ ಹಾಕಿದ್ರೆ ಸಾಕಷ್ಟು ಸಲ ಸಮಸ್ಯೆ ಆಗುತ್ತೆ. ಜನರಲ್ ರೆಕಮೆಂಡೇಶನ್ ಅಂತ ಹೇಳೋದಾದ್ರೆ ಒಂದು 35 ಕೆಜಿ ಸಾರಜನಕ, ಅಷ್ಟೇ ಪ್ರಮಾಣದ ರಂಜಕ ಮತ್ತೆ ಪೊಟ್ಯಾಶ್ನ ಕೊಡಬೇಕಾಗುತ್ತೆ. ಎಷ್ಟು ಒಂದು ಎಕರೆಗೆ? ಅದು ಒಂದು ಹೆಕ್ಟೇರ್ಗೆ ಸರ್. ತುಂಬಾ ಕಡಿಮೆ ಇದು, ತುಂಬಾ ಕಡಿಮೆ ಇದೆ. ಅದನ್ನು 2 ಹಂತದಲ್ಲಿ ಕೊಟ್ಟರೆ ಆಯ್ತು ಸರ್. ಮೊದಲ ಹಂತದಲ್ಲಿ ಪೂರ್ಣ ಪ್ರಮಾಣದ ಪೊಟ್ಯಾಶು ಮತ್ತೆ ರಂಜಕ, ಒಂದು 50% ಸಾರಜನಕ, ಇನ್ನ ಒಂದು 40 ದಿನ ಬಿಟ್ಟು ಇನ್ನೊಂದು 50% ಸಾರಜನಕ ಕೊಟ್ರೆ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ನಾವು ಈ ಜೀವಾಣು ಗೊಬ್ಬರಗಳನ್ನು ಬಳಸ್ಕೋಬೇಕು. ಎಣ್ಣೆ ಹಿಂಡಿ, ಜೀವಾಣು ಗೊಬ್ಬರ ಮತ್ತೆ ಕೊಟ್ಟಿಗೆ ಗೊಬ್ಬರ. ಜೀವಾಣು ರಸಗೊಬ್ಬರದಲ್ಲಿ ಯಾವ್ಯಾವ ಬಳಸ್ಕೋಬಹುದು ಸರ್? ಅದರಲ್ಲಿ ನೀವು ಪಿ ಎಸ್ ಬಿ ಬಳಸ್ಕೋಬಹುದು, ರಂಜಕ ಕರಗಿಸೋದು, ಆಮೇಲೆ ಅಜೋಸ್ಪೈರ್ಲಮ್ ಅಂತ ಬಳಸಬಹುದು, ಅಥವಾ ಅಜಿಟೋಬ್ಯಾಕ್ಟರ್ ಅಂತಿದೆ. ಇದ್ರದ್ದೆಲ್ಲ ಈಗ ಕನ್ಸಾರ್ಷಿಯಾನೇ ಸಿಗ್ತವೆ ಸರ್. ಮೊದಲಿನಂಗೆ ನೀವು ಒಂದೊಂದನ್ನೇ ಪ್ರತ್ಯೇಕವಾಗಿ ತಗೊಂಡು ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ನಿಮಗೆ ಮಣ್ಣಿನ ಒಂದು ಗುಣಮಟ್ಟ, ನಮ್ಮ ಉತ್ತಮ ಬೆಳೆ ಬರಬೇಕು ಅಂದ್ರೆ ಈ ನಾವೇನು ಗುಡ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅವನ್ನೇನ್ ಕರಿತೀವಿ ಸರ್, ಅದನ್ನ ಬಳಕೆ ಮಾಡ್ಕೊಳ್ಳೋದು ಒಳ್ಳೇದು ಸರ್. ಇನ್ನ ಈ ಕೊತ್ತಂಬರಿ ಬೇಸಾಯಕ್ಕೆ ಭೂಮಿಯ ಸಿದ್ಧತೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ? ಇದ್ರದ್ದು ಡ್ಯೂರೇಷನ್ ತುಂಬಾ ಕಡಿಮೆ ಅವಧಿ. ನಿಮಗೆ ಸೊಪ್ಪಗಾದ್ರೆ 30 ದಿನ, ಕಾಳಗಾದ್ರೆ 100 ದಿನ ಅನ್ಕೋಬಹುದು. ಸೊ ಹಂಗಿರೋದ್ರಿಂದ ಕಳೆಗಳು ತುಂಬಾ ಪೈಪೋಟಿ ಕೊಡ್ತಾ ಇರ್ತವೆ. ಕಳೆ ಮೇನ್ ಮೂಲ ಇರೋದು ನಮ್ಗೆ ಕೊಟ್ಟಿಗೆ ಗೊಬ್ಬರ ಜೊತೆನೆ ಕಳೆ ಬೀಜಗಳು ಬಂದಿರ್ತವೆ ಸರ್. ಆಮೇಲೆ ಗೊಬ್ಬರ ಸರಿಯಾಗಿ ಮಾಗಿಲ್ಲ, ಕಳ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಜಾಸ್ತಿ ನಮ್ಗೆ ಕಳೆ ಬರುತ್ತೆ. ಒಂದು ಸಣ್ಣ ಕಿವಿ ಮಾತು ಏನಪ್ಪ ಅಂದ್ರೆ, ನಿಮ್ಮ ಹತ್ರ ನೀರಾವರಿ ವ್ಯವಸ್ಥೆ ಇದ್ರೆ ಸುಮ್ನೆ ಇಡೀ ಜಮೀನ್ಗೆ ಒಂದ್ಸರಿ ನೀರ್ ಕೊಟ್ಬಿಡೋದು, ಒಂದ್ 15 ದಿನ ಸುಮ್ನೆ ಇರೋದು ನಾವು, ಅವಾಗ ಎಲ್ಲ ಕಳೆ ಬೀಜಗಳು ಇರೋವೆಲ್ಲ ಹುಟ್ಟಿರ್ತವೆ ಸರ್. ಸೊ ಆ ಹುಟ್ಟಿದ್ಮೇಲೆ ಇನ್ನೊಂದ್ಸರಿ ನೀವು ಉಳುಮೆ ಮಾಡಿಸಿ ನೀಟಾಗಿ ಏರ್ಮಡಿ ಮಾಡಿಕೊಂಡು, ಸೊಪ್ಪಿಗಾದ್ರೆ ಏರ್ಮಡಿ ಅಂತ ಹೇಳ್ತೀವಿ, ಇನ್ನು ನಾವು ಕಾಳಿಗಾದ್ರೆ ಸಾಲ್ ಬಿತ್ತನೆ ಅಥವಾ ನೀವು ಬೋದು ಮತ್ತೆ ಹರಿ ಅಂತ ಏನು ಹೇಳ್ತೀವಲ್ಲ, ರಿಡ್ಜಸ್ ಅಂಡ್ ಫರೋಸ್ ಅಂತ. ಸೊ ಹಂಗೂ ಮಾಡ್ಕೋಬಹುದು. ಈಗ ಅವಕ್ಕೆಲ್ಲ ನಮಗೆ ಈಗ ನೀವು ಮ್ಯಾನ್ಯುವಲ್, ಈಗ ಎಲ್ಲ ಕಡೆ ಲೇಬರ್ ಸಮಸ್ಯೆ ಇದೆ. ಸೊ ಈಗ ಅದಕ್ಕೂ ಕೂಡ ಕೂರಿಗೆಗಳು ಹಿಂದಿನಿಂದನೇ ಮಾಡಿದ್ದಾರೆ, ಈಗ ಟ್ರ್ಯಾಕ್ಟರ್ ಆಧಾರಿತ ಕೂರಿಗೆಗಳು ಬಂದಿದೆ ಸರ್. ನಾವು ಒಂದೊಂದಡಿ ಸಾಲಲ್ಲೂ ಕೂಡ ಬಿತ್ತನೆ ಮಾಡ್ಬೋದು. ಸೊ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಈಗ ಡಿಸ್ಕ್ ಫ್ಲೋ ಹಾಕೋಬೇಕು, ಆಮೇಲೆ ನೀವು ಕಲ್ಟಿವೇಟರ್ನು ಹಾಕಬೇಕು, ಆಮೇಲೆ ಏನಾದ್ರು ಬೇರೆ ಬೆಳೆ ಉಳಿಕೆಗಳಿದೆ ಅಂದರೆ ನಾವು ರೋಟೋವೇಟ್ರಲ್ಲೂ, ಯಾಕೆಂದ್ರೆ ಇದು ಬೀಜ ತುಂಬಾ ಸಣ್ಣ ಇರುತ್ತೆ, ಬೇರೆ ಬೆಳೆಗಳು ಹಂಗೆ ಅಲ್ಲ ಸರ್, ಸೂಕ್ಷ್ಮವಾಗಿ. ಹಂಗಾಗಿ ತುಂಬಾ ಹದವಾಗಿ ನಾವು ಭೂಮಿ ತಯಾರಿ ಈ ಬೆಳೆಗೆ ಬೇಕಾಗುತ್ತೆ ಸರ್, ಚೆನ್ನಾಗಿ ಬರುತ್ತೆ. ಮತ್ತೆ ತುಂಬಾ ಹಾಳಕ್ಕೂ ಬೀಜ ಬಿತ್ತನೆ ಮಾಡಬಾರ್ದು. ಅದು ಏನ್, ನೀವು ಒಂದು 4-5 mm ಇರುತ್ತೆ ಅದ್ರದ್ದು, ನೀವು ಡಯಾಮೀಟರ್ ತಗೊಂಡ್ರೆ. ಹಂಗಾಗಿ 1 ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 2 cm ಅಷ್ಟೇ ಆಳ ಇರಬೇಕು ಸರ್, ಇಲ್ಲಾಂದ್ರೆ ತುಂಬಾ ತಡ ಆಗ್ಬಿಡುತ್ತೆ, ನಿಮಗೆ ಜರ್ಮಿನೇಷನ್ ಬರೋದು ಸರಿ ಬರೋದಿಲ್ಲ ನಿಮಗೆ. ಬೀಜೋಪಚಾರ ಬಹಳ ಮುಖ್ಯ ಅಂತ. ಹೌದು, ಬೀಜೋಪಚಾರ ಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹಾನ್ ಸರ್, ಇಲ್ಲಿ ಏನಾಗುತ್ತೆ ಅಂದ್ರೆ ಇದಕ್ಕೆ ಒಂದು ವಿಲ್ಟ್ ಅಥವಾ ನಾವೇನಂತೀವಿ ಅದಕ್ಕೆ ಸೊರಗು ರೋಗ ಅಂತ ಒಂದು ಬರುತ್ತೆ ಸರ್ ಸಾಧಾರಣವಾಗಿ. ಈ ರೋಗವನ್ನ ನಾವು ಗಮನಿಸಲ್ಲಿಟ್ಕೊಂಡು ಬೀಜೋಪಚಾರನ ಮಾಡಬೇಕಾಗುತ್ತೆ. ಇಲ್ಲೂ ನಾವು ಯಾವುದೇ ರಾಸಾಯನಿಕಗಳನ್ನು ಹೇಳೋದಿಲ್ಲ ಸಾಧ್ಯವಾದಷ್ಟು. ಈ ಟ್ರೈಕೋಡರ್ಮ ಏನಿದೆಯಲ್ಲ, ಟ್ರೈಕೋಡರ್ಮನ 1 kg ಬೀಜಕ್ಕೆ 1-4 gram ನಂಗೆ ನಾವು ಬೀಜೋಪಚಾರ ಮಾಡಿಕೊಂಡು ಒಂದದು. ಇನ್ನೊಂದು, ಬಿತ್ತನೆಗೆ ಮುಂಚೆ ನಾವು ಬೀಜನ ಇದರಲ್ಲಿ ಒಡ್ಕೋಬೇಕು ಸರ್. ಒಂದು ಬೀಜ ತಗೊಂಡ್ರೆ ನೀವು 2 ಭ್ರೂಣ ಇರುತ್ತೆ, 2 ಕಾಳು ಆಗುತ್ತೆ, 2 ಹೋಳು ಮಾಡ್ಕೋಬೇಕು. ಅದೇನು ಸುಮ್ಮನೆ ನಾವೊಂದು ಅದ್ರ ಮೇಲೆ ಗೋಣಿ ಚೀಲದಲ್ಲಿ ಉಜ್ಜಿದ್ರು ಕೂಡ 2-2 ಆಗುತ್ತೆ, ತುಂಬಾ ಸುಲಭವಾಗಿ ಮಾಡ್ಕೋಬಹುದು. ಹಂಗ್ ಮಾಡಿ ಸ್ವಲ್ಪ 1-8-10 hours ನೀರಲ್ಲಿ ನೆನೆಸಬೇಕು ಸರ್. ಸೊ ಅವಾಗ ನಿಮಗೆ ಮೊಳಕೆ ಪ್ರಮಾಣ ಜಾಸ್ತಿ ಬರುತ್ತೆ, ಬೇಗನೂ ಬರುತ್ತೆ. ಸೊ ಇದು ಮಾಡ್ಕೊಂಡು ಟ್ರೈಕೋಡರ್ಮ ಒಂದು ಮಾಡ್ಕೊಂಡು ಬಿತ್ತನೆ ಮಾಡಿದ್ರೆ ಬೆಳೆ ಚೆನ್ನಾಗಿ ಬರುತ್ತೆ ಸರ್. ಅಂದ್ರೆ ಯಾವ ಅಂತರದಲ್ಲಿ ಬಿತ್ತನೆ ಮಾಡಬೇಕು ಅಂತ? ಹಾನ್ ಸರ್, ಇದು ನಾನು ಅವಾಗಲೇ ಹೇಳಿದೆ, ನಾನು 2 ತರ ಪದ್ಧತಿ ಇದೆ, ಎರಚೋದು ಇದೆ, ಸಾಲ್ ಬಿತ್ತನೆನೂ ಇದೆ. ನಿಮಗೆ ಈ ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಇದೆ ಅಂದ್ರೆ ಅಂತರನು ಕಡಿಮೆ ಮಾಡಿಸ್ತೀವಿ. ಈಗ ನೀವು ಹತ್ತಿಗಿತ್ತಿ ಬೆಳೆಯುವಂತ ಕಪ್ಪು ಮಣ್ಣಾದ್ರೆ ಒಳ್ಳೆ ಫಲವತ್ತತೆ ಇರುತ್ತೆ, ಅಲ್ಲಿ ಜಾಸ್ತಿ ಅಂತರ, ಜಾಸ್ತಿ ಅಂದ್ರೆ ಒಂದು 40-45 cm ಸಾಲಿನ ಮಧ್ಯೆ ಕೊಡಬಹುದು. ಗಿಡದಿಂದ ಗಿಡಕ್ಕೆ ಏನು ಅಂತರ ಅಂತ ಏನಿಲ್ಲ ಸರ್, ಸುಮ್ಮನೆ ನಾವು ಕೂರ್ಗೆನಲ್ಲಿ 1-5 cm ಬೀಜ ಬಿದ್ರು ಸಾಕಾಗುತ್ತೆ. ಬಟ್ ಸೊಪ್ಪಿಗೆ ಬೆಳೆದಾಗ ನೀವು ಸಾಲ್ ಬಿತ್ತನೆ ಮಾಡಿದ್ರೆ ಒಳ್ಳೇದು, ಯಾಕೆಂದ್ರೆ ಅಲ್ಲೂ ನಾವು ಕಳೆ ನಿರ್ವಹಣೆಗೆ ಅಟ್ಲೀಸ್ಟ್ 1 ಎಡೆ ಕುಂಟೆ ಹೋಗೋಷ್ಟಾದ್ರೂ ಒಂದು ಜಾಗ ಬಿಟ್ರೆ, ನೀವು ಮ್ಯಾನ್ಯುವಲಿ ಆಳುಗಳನ್ನು ಹಚ್ಚಿ ನೀವು ಕಳೆ ತೆಗಿಸ್ತೀವಿ ಅಂದ್ರೆ ಖರ್ಚು ಜಾಸ್ತಿ, ಅದು ಬೆಳೆಯೋದೆ ಬೇಡ ಅನ್ನಂಗೆ ಆಗ್ಬಿಡುತ್ತೆ, ಖರ್ಚು ವಿಪರೀತ ಖರ್ಚು ಬರುತ್ತೆ. ಆಮೇಲೆ ಮಣ್ಣುಗಳ ಆಧಾರದ ಮೇಲೂ ಸ್ವಲ್ಪ ಈ ಅಂತರ ಚೇಂಜ್ ಆಗುತ್ತೆ. ಈ ಕಪ್ಪು ಮಣ್ಣಲ್ಲಾದ್ರೆ ಜಾಸ್ತಿ ಅಂತರ ಕೊಡಬೇಕು, ಕೆಂಪು ಮಣ್ಣಲ್ಲಾದ್ರೆ ಅದಕ್ಕಿಂತ ಕಡಿಮೆ, ಮರಳು ಮಣ್ಣಾದ್ರೆ ಅದಕ್ಕಿಂತನೂ ಕಡಿಮೆ. ಸೊ ಇವೆಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಆಮೇಲೆ ಕೆಲವು ವೆರೈಟಿನೂ ನೋಡಬೇಕಾಗುತ್ತೆ ಸರ್, ಅದರದ್ದು ಬೆಳವಣಿಗೆ ಯಾವ ರೀತಿ ಇರುತ್ತೆ ಅಂತ. ಈಗ ಯೂಶುವಲಿ ನಾಟಿ ಕೊತ್ತಂಬರಿಗಳೆಲ್ಲ ನಿಮಗೆ ಸುವಾಸನೆ ಜಾಸ್ತಿ ಇರುತ್ತೆ, ಬೆಳವಣಿಗೆ ಕಡಿಮೆ. ಈ ಹೈಬ್ರಿಡ್ ಏನ್ ಬಂದಿದಾವೆ ಅವೆಲ್ಲ ತುಂಬಾ ಎಲೆ ಬೆಳೆಯುತ್ತೆ, ಅಗಲವಾಗಿ ಬೆಳೀತವೆ. ಸೊ ಈ 2 ಅಂಶಗಳನ್ನ ಅವ್ರು ಗಣನೆಗೆ ತಗೊಂಡು ನಾವು ಅಂತರವನ್ನ ನಿರ್ಧಾರ ಮಾಡ್ಕೋಬೇಕಾಗುತ್ತೆ ಸರ್. ಮತ್ತೆ ಬಿತ್ತನೆ ಆಳ ಯಾವುದೇ ಕಾರಣಕ್ಕೂ 1-2 cm ಮೀರಬಾರದು, ಮ್ಯಾಕ್ಸಿಮಮ್ 2 cm ಸರ್ ಅಷ್ಟೇ, ಅಷ್ಟರೊಳಗೆ ಅದು ಬಹಳ ತುಂಬಾ ಮೇಲೇನೂ ಹಾಕಬಾರ್ದು. ಮಳೆಗಿಳೆ ಜಾಸ್ತಿ ಬಂದು ಅಥವಾ ನೀರು ಜಾಸ್ತಿ ಕೊಟ್ಟು ಅಂದ್ರೆ ಅದು ಹಂಗೆ ಇದೋಗುತ್ತೆ, ತೇಲ್ಕೊಂಡು ಹೋಗ್ಬಿಡುತ್ತೆ. ಸೊ ತುಂಬಾ ಆಳ ಹಾಕಿದ್ರೆ ತುಂಬಾ ನಿಧಾನ ಮೊಳಕೆ ಬರುತ್ತೆ, ಮತ್ತೆ ಸರಿಯಾಗಿ ಬರಲ್ಲ, ಮತ್ತೆ ರೋಗಗಳಿಗೂ ತುತ್ತಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸರ್.

ಇನ್ನು ಕಾಳಿಗಾದರೆ ನಾವು ತಳಿಗೆ ಅನುಗುಣವಾಗಿ 90-100 ದಿನದಲ್ಲಿ ಕಟಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊಪ್ಪಿನ ಇಳುವರಿ ನಾನಾಗಲೇ 8-10 ಟನ್ ಅಂತ ಹೇಳಿದ್ದೀನಿ. ಈವನ್ ಕಾಳಿಂದು ಕೂಡ ಎಕರೆಗೆ 4 ಕ್ವಿಂಟಲ್, ಹೆಕ್ಟೇರ್ಗಾದರೆ 10 ಕ್ವಿಂಟಲ್ ನಮ್ಮ ನಿರ್ವಹಣೆ ಆಧಾರದ ಮೇಲೆ ಅಷ್ಟು ಪಡೆಯಲಿಕ್ಕೆ ಸಾಧ್ಯ ಇದೆ ಸರ್. ಇನ್ನು ಇನ್ನೊಂದು ಮುಖ್ಯವಾದ ಬೆಳೆ ಅಂದರೆ ಸೋಂಪು. ಮುಖ್ಯವಾಗಿ ಸೋಂಪಿನ ಒಂದು ಬಳಕೆ ಬಗ್ಗೆ, ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹಾಂ ಸರ್, ಸರ್ ಇದಕ್ಕೆ ನಮ್ಮ ಕಡೆ ಸೋಪು ಅಂತಾರೆ ಕೆಲವರು, ಈ ಸಾಬೂನು ಸೋಪ್ ಅಲ್ಲ, ಇನ್ ಕೆಲವರು ಸೋಂಪು ಅಂತಾರೆ, ಬಡೆ ಸೋಪು ಅಂತಾರೆ. ಬಡೆ ಸೋಪು ಅಂತ ಉತ್ತರ ಕರ್ನಾಟಕದಲ್ಲೆಲ್ಲ ತುಂಬಾ ಪ್ರಸಿದ್ಧಿ. ಆಮೇಲೆ ನಾವುಗಳು ಹೋಟ್ಲಿಗೆ ಹೋದಾಗ ನೀವು ನೋಡಿರ್ತೀರಿ, ಅಥವಾ ಮನೆಯಲ್ಲೂ ಇರ್ಬೋದು, ಊಟ ಆದ ತಕ್ಷಣನೇ 4 ಸೋಂಪಿನ ಕಾಳು ಬಾಯಿಗೆ ಹಾಕೋತೀವಿ. ಇಲ್ಲ ಯಾರಾದರೂ ಎಲೆ ಅಡಿಕೆ ಹಾಕೊಟ್ಟಾಗ ಅದಕ್ಕೂ ಕೂಡ ನಾವು, ಏನಕ್ಕೆ ಅದು ಅಂದ್ರೆ ನಾವು ಜೀರ್ಣ ಶಕ್ತಿನ ತುಂಬಾ ಚೆನ್ನಾಗಿ ವೃದ್ಧಿ ಮಾಡುತ್ತೆ ಸರ್, ತಿಂದಿರೋದು ಚೆನ್ನಾಗಿ ಜೀರ್ಣ ಆಗ್ಲಿಕ್ಕೆ ಅಂತ. ಹಂಗಾಗಿ ಈ ಸೋಂಪಿನ ಬಳಕೆ ಉತ್ತರ ಭಾರತದಲ್ಲಿ ತುಂಬಾ ಜಾಸ್ತಿ, ನಮ್ಮಲ್ಲೂ ಇದೆ, ಬಟ್ ಇನ್ನೂ ಹೆಚ್ಚಿಗೆ ಮಾಡೋದಕ್ಕೆ ಸಾಧ್ಯತೆ, ಮಾಡಿದ್ರೆ ಒಳ್ಳೇದು. ಇದು ಕೂಡ ಕೊತ್ತಂಬರಿ ಅಥವಾ ಧನಿಯಾ ತರನೇ ಒಳ್ಳೆ ಸುವಾಸನೆ ಇರುತ್ತೆ ಸೋಂಪಿಗೆ. ಸೂಪ್ಗಳು ಮಾಡ್ಬೋದು ಈ ಚಳಿಗಾಲದಲ್ಲಿ, ಈ ತರ ಮಳೆ ಸನ್ನಿವೇಶದಲ್ಲಿ. ಸೊ ನೀವು ಊಟಕ್ಕೆ ಮುಂಚೆ ಏನು, ನಾವು ಹೊರಗಡೆ ಊಟಕ್ಕೆ ಹೋದಾಗ ನೀವು ಸಾಧಾರಣ ಗೊತ್ತಿರುತ್ತೆ ನಿಮಗೆ, ಸೂಪ್ ಬಳಕೆ ನಮ್ಮಲ್ಲಿ ಕಡಿಮೆ. ಈವನ್ ಗ್ರಾಮೀಣ ಪ್ರದೇಶದಲ್ಲೂ ಸೂಪ್ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಆಶಯ ಸರ್. ಸೊ ಒಗ್ಗರಣೆನಲ್ಲಿ ಬಳಸ್ಬೋದು, ಉಪ್ಪಿನಕಾಯಿಗೆ ಹಾಕ್ಬೋದು, ಇನ್ನು ಕೆಲವು ಸಿಹಿ ಖಾದ್ಯಗಳ ತಯಾರಿನಲ್ಲಿ ಹಾಕ್ಬೋದು, ಮತ್ತು ಇದರಲ್ಲೂ ಕೂಡ ಸುಗಂಧ ದ್ರವ್ಯನು ತೆಗಿಬಹುದು ನಾವು, ಅದಕ್ಕೆಲ್ಲ ಉತ್ತಮವಾದ ಬೇಡಿಕೆ ಇದೆ. ಗುಜರಾತ್ ರಾಜಸ್ಥಾನದಲ್ಲಿ ಜಾಸ್ತಿ ಬೆಳೆಯೋದಿದ್ದ ನಾವು ಬೆಂಗಳೂರಲ್ಲಿ ಸಂಶೋಧನೆ ಮಾಡಿರೋ ಪ್ರಕಾರ ಸುಮಾರು ಲಾಸ್ಟ್ 7-8 ವರ್ಷದಲ್ಲಿ ಸುಮಾರು MSc ಮತ್ತು PhD ಹುಡುಗರುಗಳು ಸಂಶೋಧನೆ ಮಾಡಿದ್ದಾರೆ ಸರ್. ತುಂಬ ಚೆನ್ನಾಗಿ ಬರುತ್ತೆ, ಬೇರೆ ಕಡೆಗೆ ಹೇಳಲ್ಲ ನಾನು, ಕರ್ನಾಟಕದಲ್ಲಿ ಬೆಂಗಳೂರು ಸುತ್ತಮುತ್ತ ಇಲ್ಲಿ ಏನು ಒಂದು ಕೂಲ್ ಕ್ಲೈಮೇಟ್, ತಣ್ಣನೆಯ ತಂಪಾದ ವಾತಾವರಣ ಇದೆಯಲ್ಲ, ಏಳ್ ಮಾಡಿಸ್ದಂಗೆ ಈ ಸೋಂಪಿಗೆ. ಬಟ್ ಏನಂದ್ರೆ ಇದರಲ್ಲೂ ಕೂಡ ಅಷ್ಟೇ, ನಾವು ಈ ಸೀಸನ್ ಹಂಗಾಮ ಏನಿದೆಯಲ್ಲ, ಅಕ್ಟೋಬರ್ ನವೆಂಬರ್ ಅಲ್ಲೇ ಹಾಕ್ಬೇಕು ಸರ್, ಬೇರೆ ಟೈಮಲ್ಲಿ ಹಾಕಿದ್ರೆ ಬೆಳೆ ನಮಗೆ ಬರೋದಿಲ್ಲ. ಮತ್ತೆ ಇದು ಈ ಕೊತ್ತಂಬರಿ ಆದ್ರೆ ನಮಗೆ 90-100 ದಿನದಲ್ಲಿ ಮುಗಿಯುತ್ತೆ, ಈ ಸೋಂಪು ನಿಮಗೆ ಸುಮಾರು 6-7 ತಿಂಗಳು. ಓಹೋ, ದೀರ್ಘಾವಧಿ ಬೆಳೆ. ದೀರ್ಘಾವಧಿ ಬೆಳೆ ಸರ್, ನಿಧಾನ ಬೆಳವಣಿಗೆ. ಸೊ ಇಲ್ಲಿ ಬೆಳೆಯೋದಕ್ಕೆ ಸಾಕಷ್ಟು, ಯಾಕೆಂದ್ರೆ ನೀವು ಅವಾಗಲೇ ಪ್ರಸ್ತಾಪ ಮಾಡುವಾಗ ಹೇಳಿದ್ರಿ, ಮಾರ್ಕೆಟ್ ಅಲ್ಲಿ ದರ ಜಾಸ್ತಿ ಇರುತ್ತೆ ಯಾವಾಗ್ಲೂ. ಸೊ ಹಂಗಾಗಿ ನಮ್ಮ ರೈತರುಗಳಿಗೆ ಅಟ್ಲೀಸ್ಟ್ ಇವ್ರು ಮುಖ್ಯ ಬೆಳೆ ಅಲ್ಲದೆ ಇದ್ರು ಬೇರೆ ಬೆಳೆಗಳ ಮಧ್ಯೆ ಮಧ್ಯೆ ಸೇರಿಸಿ, ಒಂದು ಅಕಡಿ ಸಾಲ ನಾವ್ ಹೆಂಗ್ ಅವರೇ ಬೆಳಿತೀವಲ್ಲ, ರಾಗಿ ಅವರೇ ಅಥವಾ ರಾಗಿ ಉಚ್ಚಳ್ಳು ಬೆಳೆದಂಗೆ, ಅಲ್ಲಿ ಯಾಕೆ ಒಂದೊಂದು ಸಾಲ ಪ್ರಯತ್ನ ಮಾಡಿ ಬೆಳೆದು ಸ್ವಲ್ಪ ಇದ್ರದ್ದು ಅನುಭವ ಆದ್ರೆ ಖಂಡಿತವಾಗ್ಲೂ ಈ ಬೆಳೆನ ವಿಸ್ತರಣೆ ಮಾಡೋದಕ್ಕೆ ಸಾಕಷ್ಟು ಅವಕಾಶ ಇದೆ ಸರ್. ಇನ್ನ ಈ ಸೋಂಪ್ಗೆ ಮಣ್ಣು ಹೇಗಿದ್ರೆ ಒಳ್ಳೇದು ಅಂತ ಬೇಸಾಯಕ್ಕೆ? ಎಲ್ಲಾ ತರದ ಮಣ್ಣಲ್ಲೂ ಚೆನ್ನಾಗಿ ಬೆಳೆಯುತ್ತೆ, ಬಟ್ ಕಪ್ಪು ಮಣ್ಣು ಸೂಕ್ತ ಜಾಸ್ತಿ. ಚಳಿಗಾಲದಲ್ಲಿ ಬೀಜಕ್ಕೋಸ್ಕರ ಬೆಳೆಯುವಾಗ ಕಪ್ಪು ಮಣ್ಣನ್ನೇ ಬೆಳಿಬಹುದು, ಬಟ್ ಕೆಂಪು ಮಣ್ಣಲ್ಲೂ ಚೆನ್ನಾಗಿ ಬರುತ್ತೆ. ಇಲ್ಲಿ ಒಂದು ಅಂಶ ಗಮನಿಸಬೇಕೇನು ಅಂದ್ರೆ, ಹೆವಿ ಮೆಟಲ್ಸ್ ಅಂತ ಏನ್ ಕರಿತೀವಲ್ಲ, ಅದನ್ನ ತುಂಬಾ ನಿಧಾನಕ್ಕೆ ಇದು ಹೀರ್ಕೊಳ್ಳುತ್ತೆ. ಯಾವ್ಯಾವ್ದು ಪೊಲ್ಯೂಟೆಡ್ ಏರಿಯಾಸ್ ಇದೆಯಲ್ಲ, ಅಲ್ಲಿ ಯಾವ್ದು ಬೆಳೆ ಬೆಳೆಯಕ್ಕಾಗಲ್ಲ. ನಮಗೆ ಬೆಳೆಗಳು ಫಾಸ್ಟ್ ಆಗಿ ಹೆವಿ ಮೆಟಲ್ನ ಹೀರ್ಕೋಬಾರ್ದು, ತುಂಬಾ ನಿಧಾನಕ್ಕೆ ಹೀರ್ಕೋಬೇಕು ಸರ್. ಯಾವ್ದಾದ್ರು ಪ್ರದೇಶದಲ್ಲಿ ಆತರ ಇಂಡಸ್ಟ್ರಿಯಲ್ ಏರಿಯಾ, ಬೆಂಗಳೂರು ಅಂದ್ರೆ ನಿಮಗೆ ಇಂಡಸ್ಟ್ರೀಸ್ ಗೊತ್ತಿದೆ. ಸೊ ಅಂತ ಪ್ರದೇಶಕ್ಕೆ ಸೂಕ್ತವಾದಂತ ಬೆಳೆ. ಮತ್ತೆ ಇನ್ನೊಂದು, ಇದಕ್ಕೆ ಈ ಜಂತು ಅಥವಾ ನೆಮೆಟೋಡ್ ಕೂಡ ತುಂಬಾ ಕಡಿಮೆ ಸರ್. ಈಗ ನೀವು ಸಾಕಷ್ಟು ಪಾಲಿಹೌಸ್ ನೋಡಿದೀವಿ ನಾವು, ಎಲ್ಲ ಈ ಜರ್ಬೆರ, ರೋಸು, ಇಂಗ್ಲಿಷ್ ಕುಕುಂಬರ್ ಇವೆಲ್ಲ ಬೆಳೆದಿರೋ ಕಡೆ ಮೂರ್ ಬೆಳೆ ಆದ್ಮೇಲೆ ಆ ಮಣ್ಣಲ್ಲಿ ಏನು ಬೆಳೆಯಕ್ಕಾಗಲ್ಲ, ನೀವು ಅಷ್ಟು ಜಂತುಗಳ ಸಮಸ್ಯೆ ಇರುತ್ತೆ. ಅಲ್ಲಿಗೆ ಒಂದು ಅತ್ಯುತ್ತಮವಾದಂತಹ ಆಯ್ಕೆ ಅಂದ್ರೆ ಈ ಸೋಂಪು. ಇದು ಅದನ್ನ ಒಂದು ಸಹಿಸಿಕೊಂಡು ಬೆಳೀತಕ್ಕಂತ ಒಂದು ಶಕ್ತಿ ಇರುತ್ತೆ ಸರ್ ಇದಕ್ಕೆ. ಸೊ ಹಿಂಗಾರ್ನಲ್ಲಿ ಬಿತ್ತನೆ ಮಾಡ್ಕೋಬೇಕು ಕೊತ್ತಂಬರಿ ತರನೇ. ಇದರಲ್ಲಿ ಕೂಡ ಗುಜರಾತ್ ಫೆನಲ್ ಅಂತ ಒಂದ್ ತಳಿ ಇದೆ, ಇನ್ನ ತಮಿಳ್ನಾಡು ಕೋವನ್ ಅಂತ ಒಂದ್ ತಳಿ ಇದೆ. ಆಮೇಲೆ ಇದು ಇನ್ನೊಂದು ನಾನು ಅವಾಗಲೇ ನಿಮಗೆ ಪ್ರಸ್ತಾಪ ಮಾಡಿದೆ, ಕೊತ್ತಂಬರಿನ ಸೌಳ ಭೂಮಿನಲ್ಲಿ ಬೆಳೆಯಕ್ಕಾಗಲ್ಲ ಅಂತ. ಆದ್ರೆ ಈ ಕೆಲವು ಸೋಂಪಿನ ತಳಿಗಳನ್ನ ಈ ಸೌಳ ಭೂಮಿನಲ್ಲೂ ಬೆಳಿಬಹುದು, ಲವಣಾಂಶ ಹೆಚ್ಚಿರುವಂತ. ಹೌದೌದು, ಕ್ಷಾರೀಯ ಮಣ್ಣುಗಳಲ್ಲೂ ತುಂಬಾ ಉತ್ಕೃಷ್ಟವಾಗಿ ಈ ಬೆಳೆ ಬರುತ್ತೆ, ಅದೊಂದು ವಿಶೇಷ ಈ ಬೆಳೆದು. ಇನ್ನು ಅಜ್ಮೀರ್ ಅಲ್ಲಿ ಒಂದು ವೆರೈಟಿ ರಿಲೀಸ್ ಮಾಡಿದ್ದಾರೆ, ಅಜ್ಮೀರ್ ಫೆನಲ್ ಅಂತ. ಅಜ್ಮೀರ್ ಅಲ್ಲಿ ಬೀಜ ಮಸಾಲೆಗಳದೆ ರಾಷ್ಟ್ರೀಯ ಸಂಶೋಧನಾ ನಿರ್ದೇಶನಾಲಯ ಇದೆ. ಸೊ ಅಲ್ಲೂ ಕೂಡ ಅವ್ರದ್ದೊಂದು ಚೆನ್ನಾಗಿ ಇದೆ ಬೀಜ, ಅದನ್ನು ಕೂಡ ನಾವು ಬಿತ್ತನೆ ಮಾಡಬಹುದು. ಇಲ್ಲೂ ಅಷ್ಟೇ, ಒಂದು 10-12 ಕೆಜಿ ಬಿತ್ತನೆ ಬೇಕಾಗುತ್ತೆ. ಇಲ್ಲಿ ಕೊತ್ತಂಬರಿನಾದ್ರೆ ನಾವು ಬೀಜನೇ ಹಾಕ್ಬೇಕು ಸರ್. ಇಲ್ಲಿ ಎರಡು ಸಾಧ್ಯತೆ ಇದೆ, ನೀವು ನೇರ ಬೀಜ ಬಿತ್ತನೆ ಮಾಡಬಹುದು, ಯಾಕೆಂದ್ರೆ ಸ್ಟಾರ್ಟಿಂಗ್ ಬೀಜ ಬಿತ್ತಿದ್ಮೇಲೆ 2 ತಿಂಗಳು ತುಂಬಾ ನಿಧಾನ. ಸಸಿ ಮಡಿ ಮಾಡೂ ಕೂಡ 45 ದಿನ ಆದ್ಮೇಲೆ ಅವುಗಳನ್ನ ನಾವು ನಾಟಿನೂ ಕೂಡ ಮಾಡಬಹುದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಆತರ ಮಾಡಿದ್ರೆ ಬಿತ್ತನೆ ನಿಮಗೆ ಹೆಕ್ಟೇರ್ಗೆ 3-5 ಕೆಜಿ ಸಾಕು. ನೀವು ನೇರ ಬಿತ್ತನೆ ಮಾಡಬೇಕು ಅಂದ್ರೆ 12 ಕೆಜಿ ಬೀಜ ಬೇಕು. ಬೀಜಕ್ಕೆ ಕಾಸ್ಟ್ ಜಾಸ್ತಿ ಇದೆ, ಇದರಲ್ಲಿ ದರ ಜಾಸ್ತಿ ಇದೆ. ಇದು ನಿಧಾನಕ್ಕೆ ಬೆಳೆಯೋದ್ರಿಂದ ಸ್ಟಾರ್ಟಿಂಗ್ ಎರಡು ತಿಂಗಳು ಕಳೆದ ಸಮಸ್ಯೆ ಆಗ್ಬೋದು. ನೀವು ಟ್ರಾನ್ಸ್ಪ್ಲಾಂಟಿಂಗ್ ನಾಟಿ ಮಾಡಿದ್ರೆ, ಸಸಿ ಮಡಿ ಮಾಡಿ ನಾಟಿ ಮಾಡಿದ್ರೆ ಅಲ್ಲಿ ಕಳೆದು ಕೂಡ ನಿರ್ವಹಣೆ ಆಗುತ್ತೆ, ಅಥವಾ ಬೇರೆ ಬೆಳೆ ಬೆಳ್ಕೊಳ್ಳೋದಕ್ಕೆ ನಮ್ಮ ರೈತರಿಗೆ ಅವಕಾಶ ಸಿಗುತ್ತೆ. ಇಲ್ಲೂ ಬಿತ್ತನೆ ಆಳ ತುಂಬಾ ಕಡಿಮೆ ಇರಬೇಕು ಸರ್. ಇದುವರೆಗೂ ಕೃಷಿ ರಂಗದಲ್ಲಿ ಕೊತ್ತಂಬರಿ ಮತ್ತು ಸೋಂಪು ಬೆಳೆ ಬೇಸಾಯದ ಕ್ರಮಗಳ ಕುರಿತು ಬೆಂಗಳೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಡಾ ಬಿಎಸ್ ಹರೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಪಿಎಂ ಜಗದೀಶ್. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಎಬಿಎಆರ್ಕೆ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಎಬಿಎಆರ್ಕೆ. ಎಬಿಎಆರ್ಕೆ ಕಾರ್ಡ್ ಪಡೆಯಲು ಆಧಾರ್ ಕಾರ್ಡ್ ಹಾಗೂ ಪಡಿತರ ಚೀಟಿ ದಾಖಲಾತಿಗಳು ಮಾತ್ರ ಅಗತ್ಯ. 10 ರೂಪಾಯಿ ಶುಲ್ಕ ಪಾವತಿಸಿ ಎ4 ಹಾಳೆಯ ಕಾರ್ಡ್ ಅಥವಾ 35 ರೂಪಾಯಿ ಪಾವತಿಸಿ ಪ್ಲಾಸ್ಟಿಕ್ ಕಾರ್ಡ್ ಪಡೆಯಬಹುದು. ನಿಗದಿತ ಶುಲ್ಕಕ್ಕಿಂತ ಹೆಚ್ಚು ಹಣ ಪಡೆದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಅಥವಾ ಜಿಲ್ಲಾ ಕುಷ್ಠರೋಗ ಅಧಿಕಾರಿಗಳನ್ನು ಸಂಪರ್ಕಿಸಿ. ಬ್ಯಾಂಗ್ಳೂರ್ 1 ಕರ್ನಾಟಕ 1 ಸೇವಾ ಸಿಂಧು ಕೇಂದ್ರಗಳಲ್ಲಿ ಬೆಳಿಗ್ಗೆ 8 ರಿಂದ ಸಂಜೆ 7 ರವರೆಗೆ ಮಾತ್ರ ಕಾರ್ಡ್ ವಿತರಣೆ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಇದುವರೆಗೂ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ನಾನ್ನೂರ 90.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ. ಸಮಯ 6:01. 2 ಪ್ರಕಟಣೆಗಳು, ಅನಂತರ ಕಾರ್ಯಕ್ರಮದ ವಿವರ. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಎಬಿಎಆರ್ಕೆ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಎಬಿಎಆರ್ಕೆ. ಎಬಿಎಆರ್ಕೆ ಕಾರ್ಡ್ ಪಡೆಯಲು ಆಧಾರ್ ಕಾರ್ಡ್ ಹಾಗೂ ಪಡಿತರ ಚೀಟಿ ದಾಖಲಾತಿಗಳು ಮಾತ್ರ ಅಗತ್ಯ. 10 ರೂಪಾಯಿ ಶುಲ್ಕ ಪಾವತಿಸಿ ಎ4 ಹಾಳೆಯ ಕಾರ್ಡ್ ಅಥವಾ 35 ರೂಪಾಯಿ ಪಾವತಿಸಿ ಪ್ಲಾಸ್ಟಿಕ್ ಕಾರ್ಡ್ ಪಡೆಯಬಹುದು. ನಿಗದಿತ ಶುಲ್ಕಕ್ಕಿಂತ ಹೆಚ್ಚು ಹಣ ಪಡೆದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಅಥವಾ ಜಿಲ್ಲಾ ಕುಷ್ಠರೋಗ ಅಧಿಕಾರಿಗಳನ್ನು ಸಂಪರ್ಕಿಸಿ. ಬ್ಯಾಂಗ್ಳೂರ್ 1 ಕರ್ನಾಟಕ 1 ಸೇವಾ ಸಿಂಧು ಕೇಂದ್ರಗಳಲ್ಲಿ ಬೆಳಿಗ್ಗೆ 8 ರಿಂದ ಸಂಜೆ 7 ರವರೆಗೆ ಮಾತ್ರ ಕಾರ್ಡ್ ವಿತರಣೆ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಕ್ಕ, ಕ್ಷೇಮ ಕೇಂದ್ರಕ್ಕೆ ಹೋಗ್ತಾ ಇದ್ದೀನಿ. ಅದ್ಯಾವುದೇ ಅದು ಕ್ಷೇಮ ಕೇಂದ್ರ? ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದೆ. ಅಲ್ಲಿ ಏನೇನ್ ಸೌಲಭ್ಯಗಳಿವೆ? ಬಿಪಿ, ಶುಗರ್, ಬಾಯ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಗರ್ಭಕೋಶ ಕ್ಯಾನ್ಸರ್, ಇವುಗಳನ್ನೆಲ್ಲ ಬೇಗ ಪತ್ತೆ ಮಾಡಿ ಲ್ಯಾಬ್ ಟೆಸ್ಟ್, ಔಷಧ ಕೊಡೋದ್ರ ಜೊತೆಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದ್ರೆ ಅದನ್ನು ಕೊಡಿಸ್ತಾರೆ. 6 ತಿಂಗಳಿಗೆ ಒಂದ್ಸಲ ನಾವೇ ಹೋಗಿ ಎಲ್ಲ ತಪಾಸಣೆ ಮಾಡಿಸ್ಕೋಬಹುದು. ಅದಕ್ಕೆ ಹೇಳೋದು ಎಲ್ಲರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳನ್ನು ಗಮನಿಸಿ ಇನ್ನು ಮುಂದೆ 6:30 ರಸವಾರ್ತೆ ಕೇಳುತ್ತೀರಿ. 6:51 ದೇಶಭಕ್ತಿ ಗೀತೆ, 7 ಗಂಟೆಗೆ ಚಿತ್ರಗೀತೆ, 7:45